ಹರಿಭಾಗ ಏನು ಆತುರ ಏಕೋ ಕಾತುರ ಅವ್ವ ಅವ್ವ ಅವ್ವ ಅವ್ವ ತನು ಬಲ್ಲಿ ಓಡಾಡಲು ಮನವೊಂದು ಬೈಯಾಲೆ ಎಂತಾಗಲು ಇರುಳಲ್ಲಿ ನಿದ್ದೆಯು ದೂರಾಗಿ ಹೋಗಲು ಕಂಡು ಕನಸಲ್ಲಿ ತೇಲಾಡಲು ನಿನ್ನಲ್ಲಿ ಬಯಕೆ ಕಣ್ಣಲ್ಲಿ ಮರದೆ ನೀ ನಿನ್ನೇ ಅವ್ವ ಅವ್ವ ಹೂಬಲಿ ಜೇನಿನ ಹನಿ ಹನಿ ತುಂಬಿದ ಹಾಗೆ ಮೈಯಲ್ಲಿ ಯೌವನದ ಹೊಳೆಯು ಹರಿವಾಗ ಏನೋ ಆತುರ ಅಪ್ಪ ಏಕೋ ಕಾತುರ ಅವ್ವ ಅವ್ವ ಅವ್ವ ಅವ್ವ ದೂರಾಗಲು ಮಾತಲ್ಲ ಸಂಗೀತದಂತಾಗಲು ಒಲವೆಂದು ಹೇಳುವೆ ಸಂಗಾತಿ ಎನ್ನುವೆ ನೀವು ತಕ್ಷಣದಲ್ಲಿ ಕವಿಯಾಗುವೆ ಹೆಚ್ಚಾಗಿ ಮನವು ಹುಚ್ಚಾಗಿ ಮರವೆ ನೀನಿಂದ ಜೇನಿನ ಹನಿ ಹನಿ ತುಂಬಿದ ಹಾಗೆ ಮೈಯಲ್ಲಿ ಯೌವನದ ಮೊಳೆಯು ಹರಿವಾಗ ಏನು ಆತುರ ಏಕು ಕಾತುರ ಅವ್ವ ಅವ್ವ ಅವ್ವ ಅವ್ವ ಅವ್ವ